0004815 7260. ಈಗ ಕೇಳಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಬೀಕನಹಳ್ಳಿ ಗ್ರಾಮ, ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ತಾಲೂಕು, ಇಲ್ಲಿನ ಒಬ್ಬ ಪ್ರಗತಿಪರ ರೈತ ಮಹಿಳೆಯವರು ಇದ್ದಾರೆ, ಉಷಾ ಎಂಎನ್ ಅಂತ ಹೇಳ್ಬಿಟ್ಟು. ಇವರು ಪ್ರಮುಖವಾಗಿ ತರಕಾರಿ ಬೆಳೆಗಳನ್ನ ಬೆಳೀತಾರೆ, ಅಂದ್ರೆ ಆಲೂಗಡ್ಡೆ, ಬೀನ್ಸ್, ಈ ತರದ್ದು ಬೆಳೆಗಳನ್ನ ಬೆಳೀತಾರೆ. ಈಗ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿ, ಆಕಾಶವಾಣಿ ಭದ್ರಾವತಿ ಸ್ಟುಡಿಯೋದಲ್ಲಿ ಇವರು ಇದ್ದಾರೆ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಅಮ್ಮ. ನಮಸ್ಕಾರ. ಹೇಳಿ ಅಮ್ಮ, ಎಷ್ಟು ವರ್ಷದಿಂದ ತಾವು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೀರಾ? ನಾವೀಗ 25 ವರ್ಷದಂತ ಆಗಿದೆ. ಏನೇನ್ ಬೆಳೆ ಬೆಳಿತೀರಿ? ಆಲೂಗೆಡ್ಡೆದು, ಬೀನ್ಸ್, ಕ್ಯಾರೆಟ್, ಬೀಟ್ರೂಟ್, ಗೆಡ್ಡೆಕೋಸು, ಮೆಣಸಿನ್ಕಾಯಿ. ಇದು 2 ಎಕರೆಯಲ್ಲಿ ಇಷ್ಟೆಲ್ಲ ಬೆಳಿತೀರಿ? ಇಲ್ಲ, ಚೌ ಮಾಡ್ತೀವಿ, ಎಲ್ಲ ಬೇರೆ ಬೇರೆ ತರ ಮಿಕ್ಸ್ ಮಾಡ್ತೀವಿ. ಕ್ಯಾರೆಟ್, ಬೀಟ್ರೂಟ್ ಹಾಕ್ತಾ ಸೊಪ್ಪು ಉಳ್ದು ಎಲ್ಲ ಹಾಕ್ತಿವಿ, ಜೊತೆಗೆ ಚೆಲ್ತೀವಿ ಅದ್ರೊಳಗೆ ಕೊತ್ತಂಬರಿ ಇವೆಲ್ಲ, ಮೆಂತೆ ಎಲ್ಲ ಸ್ವಲ್ಪ ಹಾಕೊಂತೀವಿ ಅದ್ರೊಳಗೆ ಹಾಕಿ ಫಸ್ಟ್ ಅದನ್ನೆಲ್ಲ ಕುಯ್ಲು ಮಾಡ್ತೀವಿ, ಆಮೇಲೆ ಇದು ಇದ್ ಮಾಡ್ಕೊಂತೀವಿ. ಕಳೆ ಆಗಲ್ಲ ಅಂತ ಸೊಪ್ಪೆಲ್ಲ ಹಾಕ್ತಿವಿ ಅದ್ರೊಳಗೆ, ಕೊತ್ತಂಬರಿದು ಇದು ಎಲ್ಲ ಅದ್ರೊಳಗೆ ಚೆಲ್ತೀವಿ ಅದ್ರೊಳಗೆ. ಇದು ನೀರಾವರಿನ ಹೇಗೆ ಇದು ನೀವು ಬೆಳಿತಕ್ಕ? ಇದು ಬೋರಿಂದ ಇದೆ, ನೀರಾವರಿ ಗದ್ದೆ 3 ಎಕರೆಯಲ್ಲಿ ಅದ್ರಲ್ಲೂ ಭತ್ತ ಬೆಳಿತೀವಿ. ಅದ್ರಲ್ಲಿ ಭತ್ತ ಕೂಡ ಬೆಳಿತೀರ? ಭತ್ತ ಬೆಳಿತೀವಿ. ಮುಂಗಾರಿನಲ್ಲಿ ಏನೇನ್ ಬೆಳೆ ಬೆಳಿತೀರಿ? ಮುಂಗಾರಿನಲ್ಲಿ ತರಕಾರಿನೇ ತರಕಾರಿನೇ ಪ್ರಮುಖವಾಗಿ ಆಮೇಲೆ ಹಿಂಗಾರಲ್ಲಿ ಜೋಳ, ಬಿಳಿ ಜೋಳ, ಉಣ್ಣೋ ಜೋಳ, ಜೋಳ ರಾಗಿ ಒಂದ್ ಸ್ವಲ್ಪ ಹಾಕಂತೀವಿ. ಒಂದ್ ಸ್ವಲ್ಪ 4 ಎಕರೆಗೆ ಗೋಧಿ ಹಾಕಂತೀವಿ, ಗೋಧಿ ಬೆಳ್ಕಂತೀವಿ, ಅದು ಒಂದ್ ಸ್ವಲ್ಪ ಹಾಕಂತೀವಿ. ಮನೆಗೆ ಬೇಕಾದ ಪದಾರ್ಥಗಳು ಸ್ವಲ್ಪ ಹಾಕೊಂಡಿರ್ತೀವಿ. ಇನ್ನೆಲ್ಲ 1 ಎಕರೆಗೆಲ್ಲ ಫುಲ್ ಒಂದೇ ಜೋಳ ಮೇವಿಗೆ ಹಾಕೊಂತೀವಿ ಮೇವು ಮಾಡಕ್ಕೆ. ಎಷ್ಟು ಈಗ ಇದ್ರ ಜೊತೆಗೆ ಜಾನುವಾರು ಕೂಡ ಸಾಕ್ತಾ ಇದೀರಲ್ಲ? ಈಗ ಮುಂಚೆ ಜಾಸ್ತಿ ಇತ್ತು, ಈಗ ಎರಡೇ ಇದೆ. ಎರಡೇ ಮುಂಚೆ 6 ಇದ್ದು ಹಾಲು ಡೈರಿಗೆಲ್ಲ ಹಾಕ್ತಾ ಇದ್ವಿ, ಎಲ್ಲ ಕೃಷಿ ಇದ್ದಲ್ಲೆಲ್ಲ ಮಾಡ್ಕೊಂಡೆ. ಈಗ 2 ಮಾಡ್ಕೊಂಡಿದ್ವಿ, ಎತ್ತುಗಳು ಎಲ್ಲ ಇದ್ದು, ಎತ್ತೆಲ್ಲ ಈಗ ಬಿಟ್ಟಿದ್ವಿ. ಟ್ರಾಕ್ಟರ್ ಬೇಸಾಯ ಬಂದಿದೆಯಲ್ಲ, ಈಗೆಲ್ಲ ಟ್ರಾಕ್ಟರ್ ಇದ್ ಮಾಡ್ತಾ ಇದ್ವಿ. ಎಲ್ಲ ಟ್ರಾಕ್ಟರ್ ಸ್ವಂತನಾ ಇಲ್ಲ ಬಾಡಿಗೆ? ಬಾಡಿಗೆದು. ಬಾಡಿಗೆದೆ. ಬಾಡಿಗೆಯಿಂದ ಓಡಿಸ್ತೀರಾ? ಬಾಡಿಗೆ. ಎಷ್ಟು ಒಂದು ದಿನ ಲೆಕ್ಕನಾ ಅಥವಾ ಗಂಟೆ ಲೆಕ್ಕನಾ? ಇದು ಗಂಟೆ ಲೆಕ್ಕ ಅಥವಾ ಏಕರ್ ಲೆಕ್ಕನ? ಯಾಕಂದ್ರೆ ಕೆಲವೊಂದು ಜಾಗದಲ್ಲಿ ಗಂಟೆ ಅಲ್ಲ, ಕೆಲವೊಂದು ಜಾಗದಲ್ಲಿ ಎಕರೆ ವಾರು ಇದೆ, ಆತರ ಇಲ್ಲ, ಗಂಟೆ ಲೆಕ್ಕನೆ ತಗೊಂಡ್. ಗಂಟೆ ಲೆಕ್ಕನೆ. ಈಗ ಈ ಬೀಜಗಳನ್ನ ಎಲ್ಲಿ ತಗೊಂಡ್ ಬರ್ತೀರಿ? ಈಗ ಆಲೂಗಡ್ಡೆ ಹೇಳಿದ್ರಿ, ಬೀನ್ಸ್ ಹೇಳಿದ್ರಿ, ಕ್ಯಾರೆಟ್ ಹೇಳಿದ್ರಿ, ಇವೆಲ್ಲ ಬೀಜ ಸ್ವಂತನಾ ಅಥವಾ ಹೊರಗಿನ ತಗೊಂಡ್? ಕೆಲವೆಲ್ಲ ಬೀನ್ಸ್ ಕಾಳೆಲ್ಲ ಸ್ವಂತನೇ, ಮನೇಲಿ ಬೆಳ್ಕೊಂಡು ಮುಂಚೆಗೆ ಇಟ್ಕೊಂಡಿರ್ತೀವಿ, ಮನೇಲೆ ಸ್ಟಾಕ್ ಮಾಡ್ಕೊಂಡು. ಇನ್ ಬೇರೆದೆಲ್ಲ ಕೊಂಡ್ಕೊಂಡ್ಬರ್ತೀವಿ, ಬೇರೆ ಹೊರಗಿಂದ ಕೊಂಡ್ಕೊಂಡ್ಬರ್ತೀವಿ. ಗೊಬ್ಬರ ಎಲ್ಲ ಮನೆದೇ. ಮನೆ ಅಂತಂದ್ರೆ ಮನೆ ಸಗಣಿದಾಗುತ್ತೆ, ಸ್ವಲ್ಪ ಎರೆಹುಳ ಇದ್ದುದೆಲ್ಲ ಹಾಕಿದ್ವಿ, ಸೊಪ್ಪು ಎಲ್ಲ ಬರ್ತಾರೆ, ಎಲ್ಲ ಅದಕ್ಕೆ ಹಾಕಿ ಮಾಡಿದ್ವಿ ಎರೆಹುಳ ಗೊಬ್ಬರ. ಎರೆಹುಳ ಗೊಬ್ಬರ ಆಮೇಲೆ ಕುರಿ ಮಂದೆ ಒಂದ್ 2-3 ವರ್ಷಕ್ಕೆ ಒಂದೊಂದ್ಸಲ ಓಡಿಸ್ತಾರೆ ಅವೇ. ಈಗ ಎಷ್ಟು ವರ್ಷದ ಹಿಂದೆ ಓಡಿಸಿದ್ರಿ ಕುರಿ ಮಂದೆ? ಈಗ 2 ವರ್ಷ 3 ವರ್ಷಕ್ಕೆ ಮೇಲೆ, ಒಂದೇ ಸಲ ಆಗಲ್ವಲ್ಲ, ಕುರಿ ಮಂದೆ ನಿಲ್ಲಿಸ್ತಾರೆ ಅಲ್ಲಿಗೆ, ಜಮೀನು ನಿಲ್ಲಿಸ್ತಾರೆ. ಈಗ ಎಷ್ಟು ಒಂದ್ 3 ವರ್ಷದ ಹಿಂದೆ ನಿಲ್ಸಿದ್ದೀರಾ? ನಿಲ್ಸಿದ್ರು. ಈಗ ಮತ್ತೆ ಮತ್ತಿಲ್ಲ, ಮತ್ತೆ ಏನಾದ್ರು ಚೆನ್ನಾಗಿದ್ದಾಯ್ತಂದ್ರೆ ಆಮೇಲೆ ಈ ಗೊಬ್ಬರ ಹಾಕ್ತಾ ಒಂದ್ ಸ್ವಲ್ಪ ಕಮ್ಮಿ ಮಾಡ್ತಾರೆ, 5 ವರ್ಷ ಮೇಲ್ ಮಾಡ್ತಾರೆ. ಆಮೇಲೆ 5 ವರ್ಷ ಮೇಲೆ ಏನೋ ಅವ್ರೀಗ ಮಂದೆ ನಿಲ್ಸದಂತ ಅಂತ ಹೇಳ್ತಾರಲ್ಲ, ಇದು ಕುರಿ ಲೆಕ್ಕನೋ ಅಥವಾ ರಾತ್ರಿ ಲೆಕ್ಕನೋ, ಯಾವ ರೀತಿಯಿಂದ ಇದು? ರಾತ್ರಿ ಲೆಕ್ಕ, ಒಂದ್ ನೈಟ್ ಇದ್ರ ಲೆಕ್ಕ ಮಾಡ್ತಾರೆ. ಅಂದ್ರೆ ಎಷ್ಟು ಕುರಿಗಳು ಅಂತ ಹೇಳಿ? ಅವರು ಸುಮಾರು ತಂದಿರ್ತಾರೆ, ಅಂದ್ರೆ ಅವರು ಸಂಚಾರಿ ಕುರಿಗಳು, ಅವರು ಹತ್ರ 100 ಇರ್ಬೋದು 200 ಇರ್ಬೋದು. ಅಷ್ಟೇ ಇರುತ್ತೆ. ಸೊ ಕುರಿಗಳ ಲೆಕ್ಕ ಅಲ್ಲ ಅಲ್ಲಿ, ಒಂದ್ರ ಹಿಂಡಿನ ಲೆಕ್ಕ. ಏನ್ ಕೊಡ್ತೀರಿ ಅವ್ರಿಗೆ ನೀವು? ಅವ್ರಿಗೆ ದವಸ ಧಾನ್ಯನ ಕೇಳ್ತಾರೆ, ದುಡ್ಡು ಒಂದ್ ರಾತ್ರಿಗೆ ಇಷ್ಟು ಅಂತ ಕೇಳ್ತಾರೆ, ಒಂದೊಂದು ರಾತ್ರಿಗೆ ಇಷ್ಟು ಮೇಲೆ ಅಂತ ತಗೊಂತಾರೆ, ಮೊದ್ಲೇ ದುಡ್ಡು ಇಸ್ಕೊಂತಾರೆ. ಆಮೇಲೆ ದವಸ ಧಾನ್ಯ ನಾವು ಬೆಳೆದಿರ್ತೀವಲ್ಲ, ಅದು ಇಸ್ಕೊಂಡು ಇದ್ ಮಾಡ್ತಾರೆ, ಊಟಕ್ಕೆಲ್ಲ ಬೇಕಮ್ಮ ಅಂತ ಕೊಡ್ರಿ ಅಂತ. ಹೌದು ಹೌದು ಹೌದು. ಇದ್ರ ಜೊತೆಗೆ ಈಗ ತಾವು ಸಂಘ ಸಂಸ್ಥೆಯಲ್ಲಿ ಕೂಡ ಸೇರ್ಕೊಂಡಿದ್ದೀರಾ? ಧರ್ಮಸ್ಥಳ ಸಂಘ ಸೇರ್ಕೊಂಡಿದ್ದೀನಿ. ನಿಮ್ಮೂರಲ್ಲಿ? ಬೀಕನಹಳ್ಳಿ. ಇದು ಅವರೇ ಬಂದು ನಿರ್ವಹಣೆ ಮಾಡ್ತಾರ ಅಥವಾ ನೀವೇ ಅದನ್ನ ಹೆಣ್ಮಕ್ಳು ಎಲ್ಲ ಸೇರ್ಕೊಂಡ್ಬಿಟ್ಟು ಮಾಡ್ತಾ ಇದ್ದೀರಾ? ಇಲ್ಲ, ಅವ್ರು ಬಂದು ಇದ್ ಮಾಡ್ತಾರಲ್ಲ. ಸದಸ್ಯರಾಗಿದ್ರಿ ಅಲ್ಲಿ? ನಾವು ಅದ್ರ ಅಧ್ಯಕ್ಷರಾಗಿದ್ವಿ. ಅಧ್ಯಕ್ಷರಾಗಿದ್ವಿ. ಅವಾಗ ಕರ್ಕೊಂಡು ಹೋಗೋರಲ್ಲ, ಬೆಳೆ ಏನೇನು ಅಲ್ಲೆಲ್ಲ ನೋಡಕ್ಕೂ ಎಲ್ಲ ಕರ್ಕೊಂಡು ಹೋಗೋರು. ನೋಡಿ ಸಾಲ ಕೊಡಕ್ಕೆಲ್ಲ ಸೈನ್ ಹಾಕಿ ಇದ್ ಮಾಡ್ಬೇಕಲ್ಲ ಅಲ್ಲೆಲ್ಲ. ಹೌದು, ಅವರಿಗೆ ಇಲ್ದಲೆ ಏನು ಇದ್ ಮಾಡಂಗಿಲ್ವಲ್ಲ. ಹೌದು ಹೌದು. ಹಾಗಾಗಿ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಅಂತ ಸಂಘ ಹೆಸರೇನ ಇಟ್ಟಿದಾರ? ನಮ್ದ ಸುನಿಧಿ. ಸುನಿಧಿ ಧರ್ಮಸ್ಥಳ ಅಂತ ಹೇಳಿ ಸುನಿಧಿ ಸ್ವಸಹಾಯ ಸಂಘ ಅಂತ. ಏನ್ ಈ ಸಂಘದಿಂದ ಏನೇನು ಉಪಯೋಗ ಇದೆ? ಸಾಲ ತಗೊಂಡು ಬಡ್ಡಿ ಕಟ್ಟಬೇಕು, ಮತ್ತೆ ಜಮೀನಿಗೆಲ್ಲ ಹಾಕೊಂತೀವಿ, ಹಸು ಬೇಕಂದ್ರೆ ಹಸುಗೆ, ಮನೆ ರಿಪೇರಿಗೆ ಎಲ್ಲ ರಿಪೇರಿಗೆಲ್ಲ ಕೊಡ್ತಾರೆ. ಯಾವ್ದು ಬರ್ಸಿರ್ತೋ ಅದಕ್ಕೆ ಉಪಯೋಗಿಸ್ಕೊಂಡು ಮಾಡ್ಬೇಕು. ಅಂದ್ರೆ ಮನೆ ಏನಾದರೂ ಸ್ವಲ್ಪ ತುರ್ತು ಖರ್ಚಿಗಾದ್ರೂ ಮನೆ ಅಂದ್ರೆ ಮನೆ ಒಂದು ಕೆಲಸ ಕೂಡ ಉಪಯೋಗಿಸ್ತಾರೆ. ಇಲ್ಲ, ಮನೆ ಇದಕ್ಕೆಲ್ಲ, ಜಮೀನಿದಕ್ಕೆ ಇದು ಆಧಾರದ ಮೇಲೆ, ಯಾವ್ದು ಆಧಾರ ತಗೊಂಡಿರ್ತೀವ ಅದ್ರ ಮೇಲೆ ಇದ್ ಮಾಡೋದು. ಜಮೀನಿಗೆ ಅಂತಂದ್ರೆ ಮಾತ್ರ ಕೊಡ್ತಾರ? ಜಮೀನಿಗೆ, ಕೊಟ್ಟಿಗೆ ರಿಪೇರಿಗೆ, ಹಸುಗಳಿಗೆ ಈ ತರ ಇದು ಕೊಡ್ತಾರೆ ಸಾಲ. ಯಾತಂದ್ರೆ ತಿಳ್ಸಕ್ ಮನೆ ಬಳಸ್ಕೊಂಡ್ರೆ ಸಾಲ ಕಟ್ಟಬೇಕಲ್ಲ. ಯಾವ ರೀತಿಯಿಂದ ಬಡ್ಡಿ? ಇದು ಬಡ್ಡಿ 11% ಇದೆ. 11% ವರ್ಷಕ್ಕೆ. ಮತ್ತೆ ನೀವು ಸಂಘದವರು ವಾರಕ್ಕೊಂದ್ಸಲ ಸೇರ್ತಿರೋ ಇಲ್ಲ ತಿಂಗಳಿಗೊಂದ್ಸಲ? ವಾರಕ್ಕೊಂದ್ಸಲನೇ, ಕಂಪಲ್ಸರಿ ವಾರಕ್ಕೊಂದ್ಸಲ ಸೇರ್ಬೇಕು. ದುಡ್ಡು ಕಟ್ಟ ಹಿಂದಿನ ದಿವಸನೇ ಎಲ್ಲ ಸೇರ್ಕೊಂಡು ಇದ್ ಮಾಡಿ ಬೆಳಿಗ್ಗೆ ಸೇರಿ ಕಟ್ಟಬೇಕು ಬೆಳಿಗ್ಗೆ. ಅಂದ್ರೆ ಯಾರಿ ಆ ಸಂಘದಲ್ಲಿ ನೀವು ನಿರ್ಧಾರ ಮಾಡ್ತೀರಾ ಯಾರಿಗೆ ದುಡ್ಡು ಬೇಕು ಅಥವಾ ಯಾರಿಗೆ ಅವಶ್ಯಕತೆ ಅವರಿಗೆ ಇದ್ ಮಾಡಿಸ್ತೀವಿ. ಈಗ ಒಂದೊಂದು ಬಾರಿ ಇಬ್ರು ಮೂರಿಗೆ ಅವಶ್ಯಕತೆ ಬಂದಾಗ ಅವಾಗ ಹೆಂಗ್ ಮಾಡ್ತೀರಿ? ಇಬ್ರು ಮೂರಿಗೆಲ್ಲ ಅವ್ರು ಮೂರು ಅರ್ಜೆಂಟ್ ಕೊಡ್ತಾರೆ. ನೀವು ಒಬ್ರು, ಈಗ ನೀವು ಉಷಾ, ಇನ್ನೊಬ್ರು ಯಾರೋ ಲಕ್ಷ್ಮಿ, ಇನ್ನೊಬ್ರು ಯಾರೋ ಸರಸ್ವತಿ ಅಂತ ತಿಳ್ಕೊಳ್ಳಿ. ಈ ಮೂರು ಜನಕ್ಕೆ ಒಟ್ಟಿಗೆ ಬೇಕಾಗಿದೆ ಈಗ, ಅವಾಗ ಹೆಂಗ್ ಮಾಡ್ತೀವಿ? ಅವಾಗ ಕೊಡಕ್ ಬರಲ್ಲ, ಯಾರಿಗೆ ಬರುತ್ತೋ ಅವ್ರಿಗೆ ಕೊಡ್ಬೇಕು. ಕಟ್ಟದ ಅವ್ರು ಕಟ್ಟಬೇಕಲ್ಲ, ಎಲ್ಲರಿಗೂ ಕೊಟ್ಟು ಅವ್ರು ಕಟ್ಟಿದ್ರೆ ಇವ್ರು ಕಟ್ಟಬೇಕಾಗತ್ತಲ್ಲ. ಮತ್ತೆ ಸಂಘದ ಉದ್ದೇಶ ಮತ್ತೆ ಹೇಗೆ ಇದು ಅಂತ ಹೇಳ್ತೀರಿ? ಉದ್ದೇಶ ಅವ್ರವ್ರು ಅನುಸರಿಸ್ಕೊಂಡು ಇದ್ ಮಾಡ್ಕೊಂಡು ಹೋಗ್ತಾರೆ, ಅದ್ರಲ್ಲೇ ಕಟ್ಕೊಳ್ಳೋದಲ್ಲ. ಅವ್ರಿಗೆ ಇದ್ರಲ್ಲಿ ಇದ್ ಬಂದಾಗ ಇದ್ ಮಾಡ್ಕೊಂಡು ಹೋಗ್ತಾರೆ ಒಬ್ರಿಗೊಬ್ರು. ಒಬ್ರಿಗೊಬ್ರು. ಈಗ ಕಳೆ ನಿರ್ವಹಣೆ ಮಾಡ್ಬೇಕಾದ್ರೆ ಇದು ಎಲ್ಲಾನು ಔಷಧಿ? ನಾವು ಸಂಘದವರೆಲ್ಲ ಜೊತೆಗೆ ಹೋಗಿ ಇದು ಕೂಲಿ ಕೊಟ್ಟು ಕೆಲಸ ಮಾಡ್ತಲ್ಲ, ನಾವು ಎಲ್ಲ ನಾವೇ ಒಟ್ಟಿಗೆ ಹೋಗಿ ಮಾಡ್ಕೊಂಡ್ಬರ್ತೀವಿ. ಏನಿದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಇದೆ, ಅವರು ಸೇರ್ಕೊಂಡು ಉಳಿತಾಯ ಮಾಡ್ಕೊಂಡು ದುಡ್ಡು ಉಳಿಸ್ತೀವಿ ಅಲ್ಲಿ. ಉಳಿತಾಯ ಮಾಡ್ಕೊಂಡು ಇನ್ನೊಬ್ಬರದಕ್ಕೆ ಇನ್ನೊಂದ್ಸಲ ಬೆಳಗ್ಗೆನೆ 7 ಗಂಟೆಗೆ ಎದ್ದು ಹೋಗ್ಬಿಡ್ತೀವಿ. ಬೆಳಗ್ಗೆನೆ ಕೆಲಸ ಆಗುತ್ತೆ ಅಂತ ಹೋಗಿ ಊಟ ಮಧ್ಯಾಹ್ನ ತಿಂಡಿ ಎಲ್ಲ ಕಟ್ಕೊಂಡು ಮಧ್ಯಾಹ್ನಕ್ಕೆ ಬಂದ್ಬಿಡ್ತೀವಿ. 3 ಗಂಟೆ ಅಂದ್ರೆ ಈಗ ನಿಮ್ಮ ಜಮೀನು ಇರುತ್ತೆ, ನಿಮ್ಮ ಜಮೀನು ನಮ್ಗೆ ಮುಗಿಸ್ಕೊಂಡ್ಬರ್ತೀವಿ. ಇನ್ನೊಬ್ರು ಜಮೀನು ಇದ್ರೆ ಇನ್ನೊಬ್ರು ಹಂಗ ಒಟ್ಟಿಗೆ ಮಾಡ್ಕೊಂಡ್ಬರ್ತೀವಿ. ಒಟ್ಟಿಗೆ ಮಾಡ್ಕೊಂಡ್ಬರ್ತೀವಿ. ಕೂಲಿ ಆಳುಗಳು ಇಲ್ಲ. ಮತ್ತೆ ಕುಟುಂಬದಲ್ಲಿ ಎಷ್ಟ್ ಜನ ಸದಸ್ಯರಿದ್ರಿ? ಸದಸ್ಯರು ನಾವು 4 ಜನ. ಮಗ, ಹೆಣ್ಮಗಳು ಒಬ್ಳು, ಮಗ ಒಬ್ಬ. ಹೆಣ್ಮಗಳು ಒಬ್ರು ಇದ್ದಾರೆ, ಮಗ ಒಬ್ಬ. ಏನ್ ಮಾಡ್ತಾರೆ? ಒಬ್ಬಳು ಮದುವೆ ಆಗಿದೆ, 2 ಮಕ್ಳಿದಾರೆ ಅವಳಿಗೆ. ಇನ್ನು ಮಗನ್ ಮದುವೆ ಮಾಡ್ಬೇಕು. ಏನ್ ಮಾಡ್ತಾರೆ ಮಗ? ಅವನು ಅಂಗಡಿ ಇಟ್ಕೊಂಡಿದ್ದಾನೆ. ಅಂಗಡಿ ಮತ್ತೆ ನಿಮ್ ಜೊತೆಗೆ ನಮ್ ಜೊತೆಗೆ ಮಾಡ್ಕೊಂತಾರೆ, ಕೃಷಿಯಲ್ಲಿ ಕೆಲಸ ಮಾಡ್ತಾರೆ. ಆಮೇಲೆ ಈಗ ನಿಮ್ಮಲ್ಲಿ ಈಗ ಈ ಒಂದು ತರಕಾರಿಯ ಒಂದು ಮಾರುಕಟ್ಟೆ ವ್ಯವಸ್ಥೆಗೆ ಬಂದ್ರೆ ಹೇಗೆ ನೀವು ಸ್ವಂತ ಮಾರಾಟ ಮಾಡ್ತೀರಾ ಇಲ್ಲ ಹೋಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಇದ್ ಮಾಡ್ತೀರಾ? ಇಲ್ಲ, APMC ಇದಕ್ಕೆ ತಗೊಂಡೋಗಿ ಕೊಡ್ತೀವಿ. ಗಾಡಿ ಲೋಡ್ ಗಟ್ಟಲೆ ಬಂದಾಗ ತಗೊಂಡೋಗಿ ಕೊಡ್ಲೇಬೇಕು. ಆಲೂಗೆಡ್ಡೆನು ಅಷ್ಟೇ, ಬೆಳೆದಾಗ ತಗೊಂಡೋಗಿ ಕೊಡ್ತೀವಿ ಲೋಡ್ ಗಟ್ಟಲೆ. ಇಲ್ಲಾಂದ್ರೆ ಬಂದು ಆಳುಗಳು ಕಳಿಸ್ತಾರೆ, ಅವರೇ ತುಂಬಕೊಂಡು ಹೋಗ್ತಾರೆ. ತರಕಾರಿ ಎಲ್ಲ ನಾವೇ ಹಾಕ್ಬರ್ತೀವಿ. ತರಕಾರಿ ಗಾಡಿಲಿ ತಗೊಂಡೋಗಿ ಹಾಕ್ಬರ್ತೀವಿ. ಈಗ ಇದ್ರ ಜೊತೆಗೆ ನೇಪೇರ್ ಹುಲ್ಲು ಅಂತ ಹೇಳಿದ್ರಿ, ನೇಪೇರ್ ಹುಲ್ಲು ಕಡ್ಡಿ ಇದು ಎಲ್ಲಿಂದ ತಗೊಂಡು ಬಂದ್ರಿ ಮತ್ತೆ ಇದು ಹೇಗೆ ಇದು ಯಾವ ರೀತಿಯಿಂದ ನಿರ್ವಹಣೆ ಮಾಡ್ತೀರಿ? ಅದು ಧರ್ಮಸ್ಥಳ ಇದರಿಂದ ಕೊಟ್ಟಿದ್ದಾರೆ. ಕೊಟ್ಟಿದ್ರು ಬದುಗಳಲ್ಲಿ ಹಾಕಿದ್ರು ಜಮೀನಿಲ್ಲ ಮುಖ್ಯ ಬದಿಗೆ ಬದಿಗೆ ಹಾಕಿದ್ರಿ ಎಲ್ಲ ಕಡೆ ಬದಿಗೆ ಹಾಕಿದ್ರಿ. ಇದ್ರ ಜೊತೆಗೆ ಮತ್ತೆ ಸಿಲ್ವರ್ ಓಕ್ ಅಂತ ಬೆಳೀತಾ ಇದೀರ ಅಂತ ಹೇಳಿದ್ರಿ, ಇದು ಏನ್ ಸಿಲ್ವರ್ ಓಕ್? ಜಸ್ಟ್ ಅಂದ್ರೆ ನಾವೇನ್ ಹೇಳ್ತೀವಿ ಬೇಲಿಯಾಗಿ ಉಪಯೋಗಿಸ್ಕೊಳ್ತಾ ಇದ್ದೀರಾ, ಹೇಗೆ ಇದು? ಬೇಲಿ ಇಲ್ಲ, ಸೈಡಿಗೆ ಹಾಕಿದ್ವಿ. ನೆರಳಿಗೆ ಸುತ್ತಲೂ ಹಾಕಿದ್ರೆ ಟಿಂಬರ್ ಬಂದ್ರೆ ಕೊಡಕ್ಕಾಗುತ್ತೆ ಅಂತ ಒಂದು ಹಾಕಿದ್ವಿ. ಇದಕ್ಕೆ ಒಂದ್ ಜೊತೆ ಒಂದು ಕಾಳು ಮೆಣಸಿಂದು ಬಳ್ಳಿ ಅದ್ರೊಳಗೆ ಫಸ್ಟ್ ಹಾಕಿದ್ವಿ, ಎಲ್ಲ ಹೋಗ್ಬಿಡ್ತು ಗಿಡ. ಜಮೀನಲ್ಲೇ 2 ಎಕರೆಗೆ ಹಾಕಿದ್ವಿ. ಏನಕ್ಕೆ ಹೋಯ್ತದು? ಅದು ನೀರು ಸಾಕಾಗ್ದಲೆಯ ನೀರು, ಬೇಸಿಗೆ ಮಳೆ ಇಲ್ಲ ಇದಿಲ್ಲ, ಹಂಗಾಗಿ ಒಣಗೋಗ್ಬಿಡ್ತೆ ಎಲ್ಲ. ಹಂಗಾಗಿ ಸುತ್ತ ಇರೋವೆಲ್ಲ ಇದಾದ್ವು, ಇವು ಒಳಗಡೆ ಇರೋ ಹೋಗ್ಬಿಟ್ಟು ಬೇಸಾಯ ಹೊಡಿಯೋದು ಮಾಡೋದು ಇದೆಲ್ಲ ಮಾಡೋ ಗಿಡಗಳು ಹೋಗ್ಬಿಟ್ಟು ಅದಕ್ಕೆ ಬಳ್ಳಿಗೆ ತುಂಬಾ ಸೂಕ್ಷ್ಮ ಅದು ಬಳ್ಳಿ, ಸ್ವಲ್ಪನೂ ಅದಕ್ಕೆ ಏನಾದ್ರೂ ಗಾಯ ಆದ್ರು ಇಲ್ಲ ಸ್ವಲ್ಪ ಹೋಗ್ಬಿಡ್ತದೆ, ಹೋಗ್ಬಿಡುತ್ತೆ. ಆಮೇಲೆ ಸ್ವಲ್ಪನೂ ನೀರ್ ಜಾಸ್ತಿ ಒಂದೇ ಒಂದ್ ಎರಡ್ ಗಂಟೆ ನೀರ್ ನಿಂತ್ಕೊಂಡ್ ಬಿಟ್ರು ಹೋಗ್ಬಿಡ್ತದೆ, ಹೋಗುತ್ತೆ. ಆ ಒಂದು ಸೂಕ್ಷ್ಮ ತುಂಬಾ ಸ್ವಲ್ಪ ಇದಾಕಿ ಉಪ್ಪು ನೇರಳೆ ಗಿಡ ಹಾಕಿ ರೇಷ್ಮೆ ಬೆಳೆದ್ವಿ, ರೇಷ್ಮೆಯಲ್ಲೂ ಇದಾಗ್ಲಿಲ್ಲ ನಮಗೆ. ರೇಷ್ಮೆ ಎಲ್ಲ ಹಾಕಿದ್ವಿ, ಇದು ಇದು ಬರುತ್ತೆ. ಇನ್ನು ಮಾರ್ಕೆಟ್ ವ್ಯವಸ್ಥೆ ಆಯ್ತಾ ಹೇಗೆ? ಇಲ್ಲ, ಅವರು ಕೃಷಿಯಿಂದನೇ ಇದ್ ಮಾಡಿದ್ರು, ಮಾಡಿ ನೀವು ಇದೊಂದು ಎಕರೆಗೆ ನೋಡೋಣ ಅಂದ್ರೆ ನಾವು ಸ್ವಲ್ಪ ಹಾಕಿದ್ವಿ, ಅದ್ಯಾಕ ನಮಗೆ ಸರಿಯಾಗ್ಲಿಲ್ಲ, ಹುಳ ಎಲ್ಲ ಸತ್ ಬಿಟ್ಟು. ಅಂದ್ರೆ ಹೀಟಿಗೆನಾ? ಹೀಟಿಗೆ ಏನಲ್ಲಿ ಇದಾಗ್ಬಿಟ್ರು ಎಲ್ಲ, ಹಂಗಾಗಿ ಅದಕ್ಕೆ ಕೆಲಸನೇ ಬಿಟ್ಟು ಅತ್ಲಿ ಬೇಡ ಅಂತ ಹೇಳಿದ್ರೆ ಆಮೇಲೆ ತೆಗ್ದಾಕ್ಬಿಟ್ಟು ಬೇಡ ಅಂತ. ಮತ್ತೆ ಮುಂದೆ ಏನ್ ಯೋಜನೆ ಇದೆ? ಇದೆ ಒಂದು ಇರ್ತಕ್ಕಂತ ಜಮೀನಲ್ಲಿ ಮತ್ತೆ ಹೊಸ ಬೆಳೆಗಳು ಆಗ್ಲಿ, ಆಮೇಲೆ ಇನ್ನು ಹೊಸ ಒಂದು ತೋಟ ಮಾಡಕ್ ನೀರೇನಾದ್ರು ಸಿಕ್ಕರೆ ತೋಟ ಮಾಡ್ಬೇಕು ಅಂತಾರೆ. ಈಗ ಸದ್ಯ ನೀರ್ ಸಿಗ ಸಾಕಾಗ್ತಾ ಇಲ್ಲ, ಸಾಕಾಗ್ತಿಲ್ಲ ಅಲ್ಲಿ ಜಮೀನ್ ತುಂಬಾ ಇದಲ್ಲ, ಹೀರ್ಕೊಳ್ಳುತ್ತೆ ನೀರ್ ಎಷ್ಟ್ ಇದ್ದು ಸಕಾಲಕ್ಕೆ ಇದ್ದದಿನ್ ಚಾನಲ್ ಇಂದು ಯಾವ್ದು ಇಲ್ಲ, ಸ್ವಂತದ್ದೇ ನಮ್ದು, ಮಾಡ್ಕೋಬೇಕು. ಹಳ್ಳದ್ದು ಯಾವ್ದು ಇಲ್ಲ, ಏನ್ ಮಾಡಿದ್ರು ಬೋರ್ ನೀರನ್ನು ಸಿಕ್ಕಿದ್ರೆ ಮಾಡ್ಕೊಂಡು ಹೋಗ್ಬೇಕು. ಒಂಬತ್ ಬೋರ್ ಕಳ್ಸಿದ್ ಅದ್ರಲ್ಲಿ ನೀರ್ ಹೋಗೇ ಬಿಟ್ಟಿದ್ ನೀರೇ ಇಲ್ಲ, ಈಗ ಒಂದಲ್ಲಿ ಒಂದು ಇನ್ನೊಂದ್ರಲ್ಲಿ ಒಂದೂವರೆ ಇಂಚು ಒಂದ್ ಇಂಚ್. ಮತ್ತೆ ಇದಕ್ಕೆ ಯಾವ ರೀತಿ ಅದು ನಾವ್ ಏನ್ ಹೇಳ್ತೀವಿ, ಪಕ್ಕದ ಬೇರೆದಿಂದ ತಗೊಂತೀವಿ ನಾವು ನೀರು. ಕೊಡ್ತಾರೆ ಅವ್ರು. ಹೆಂಗೆ ಇದು? ಅದು ಅವ್ರಿಗೆ ಹಣ ಕೊಡ್ತೀರಾ ಅಥವಾ ಹೇಗೆ? ಅದು ಒಂದ್ ಗಂಟೆಗೆ ಇಷ್ಟು ಅಂತ ಹಣ, ಅದು ಅಷ್ಟೇ, ಅದೇ ತರ ತಗೊಳ್ಳೋದು. ಓಕೆ ಓಕೆ ಓಕೆ. ಅಂದ್ರೆ ಒಂದ್ ಗಂಟೆ ನೀರ್ ಕೊಟ್ರೆ ಇಷ್ಟು ಅಂತ ಇಷ್ಟು ಅಂತ ಇದ್ ಮಾಡ್ತಾರೆ. ಈಗ ತುಂತುರು ಹನಿ ನೀರಾವರಿ ವ್ಯವಸ್ಥೆ ಏನಾದ್ರು ಮಾಡ್ಕೊಂಡಿದ್ದೀರಾ? ಹೊಂಡ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ವಿ. ಕೃಷಿ ಹೊಂಡ, ಕೃಷಿ ಹೊಂಡದ್ದು ಶೇಖರಣೆ ಮಾಡಿ, ಶೇಖರಣೆ ಮಾಡೋದು ಅದ್ ಮಾಡ್ಬೇಕು ಅಂತ ಇದಾರೆ. ಇದು ಮಾಡಿದ್ರೆ ಅದ್ರ ಜೊತೆಗೆ ಈಗ ಡ್ರಿಪ್ ಅಂತೀವಿ ನೋಡಿ, ಡ್ರಿಪ್ ಇರಿಗೇಷನ್, ತುಂತುರು ಹನಿ ನೀರಾವರಿ ಅದಿನ್ನು ಮಾಡಿಲ್ಲ. ಅಂದ್ರೆ ಪೈಪ್ ಇಂದ ಸಣ್ಣ ಸಣ್ಣ ಸಣ್ಣಗೆ ಸಣ್ಣ ಸಣ್ಣಗೆ ಬರುತ್ತೆ ನೋಡಿ. ಅದು ಟೊಮೆಟೊ ಇದಕ್ಕೆಲ್ಲ ಮಾಡಿದ್ವಿ, ಅದು ಸ್ವಲ್ಪ ಮಾಡ್ಬೇಕು, ಜಾಸ್ತಿ ಆಗದೇ ಇಲ್ಲ, ನೀರ್ ಸಕ್ಕಲ್ಲ. ಇಲ್ಲ ಅಡಿಕೆ ಈಗ ಎಕರೆ ಗಟ್ಲೆ ಮಾಡ್ಬೇಕು ನಾವು. ಈಗ ತರ್ಕಾರಿಗೆಲ್ಲ ಟೊಮೆಟೊಗೆ ಡ್ರಿಪ್ ಅನ್ನಿ ಮಾಡ್ಲೇಬೇಕಲ್ಲ, ಮಾಡಿದ್ವಿ. ಮಾಡಿದ್ದೀರಾ ಟೊಮೆಟೊ? ಮತ್ತೆ ತೆಗ್ದಾಕಿದೀರಾ? ಈಗ ತೆಗ್ದಾಕಿದ್ವಿ. ಆಮೇಲೆ ಈಗ ಹುಣ್ಸೆ ಕೂಡ ಅಂತ ಹೇಳಿದ್ರಿ, ಹುಣ್ಸೆ ಎಷ್ಟು ಗಿಡಗಳು ಬೆಳೆದಿದ್ದಾರೆ? ಹುಣ್ಸೆ ನಾಲ್ಕೈದು ಗಿಡ ಹಾಕಿದ್ರೆ ನಾಟಿದೆಯ ಮನೆ ಗಿಡ ಸಸಿ ಹಂಗೆ ಹುಟ್ಟಿರೋ. ಮನೆ ಅಂದ್ರೆ ನಾವು ತಿಂದ್ ಬಿಸಾಕಿರ್ತೀವಲ್ಲ, ಅದು ಹುಟ್ಟಿರೋದು, ಅದನ್ನ ಒಯ್ದು ಹಾಕಿದಿರಿ. ಈಗ ಫಸಲ್ ಕೊಡ್ತೈತಾ? ಫಸ್ಟ್ ಕೊಡ್ತೈತಿ. ಎಷ್ಟು ವರ್ಷದಿದೆ ಈಗ? ಈಗ ನಾವು ಮದ್ವೆ ತೆಗಿಂದನೂ ಇದೆ. ಹಂಗಂದ್ರೆ ಒಳ್ಳೆ. ಈ ಬಾರಿ ಮರಗಳೇ ಆಗಿದ ಅಲ್ಲ, ಈ ಬಾರಿ ತುಂಬಾ ರೇಟ್ ಇದೆಯಲ್ಲ? ಹ್ಮ್, ರೇಟ್ ಇದೆ. ನೂರ ಇಪ್ಪತ್ತು ನೂರು ಇದೆ ರೇಟ್. ಮತ್ತೆ ಇದು ಕಟಾವ್ ಮಾಡಿದ್ರೆ ಈ ಬಾರಿ? ಈ ಸರಿ ಎರಡು ವರ್ಷಕ್ಕೊಂದ್ಸಲ ಬಿಡುತ್ತೆ. ಎರಡು ವರ್ಷಕ್ಕೊಂದ್ಸಲ? ಒಂದ್ ವರ್ಷ ಬಿಟ್ಟು ಇನ್ನೊಂದ್ ವರ್ಷ ಬಿಡಲ್ಲ. ಇದ್ರ ಜೊತೆಗೆ ಈಗ ಮಾವು, ಪೇರ್ಲೆ, ಚಿಕ್ಕು ಅದು ಏನು ಹಾಕಿಲ್ಲ. ಅದೇ ಮಾಡಿ ನಮ್ಮನೇರು ಮಾಡ್ಬೇಕು ಅಂತಾರೆ, ಅವ್ರು ಏನು ಇನ್ನು ಮಾಡಿಲ್ಲ. ಎಲ್ಲ ತರ್ಕಾರಿ ಎಲ್ಲ ಇದಾಗ್ತಿದೆಯಲ್ಲ ಅಂದ್ರೆ ತರ್ಕಾರಿ ಇದೆ, ಇದ್ ಮಾಡ್ತಾ ಇದಾರೆ ಅವ್ರು. ಅಲ್ಲೇ ಹತ್ರ ಆಗುತ್ತೆ ನಮ್ಗೆ ಮಾರ್ಕೆಟ್ ಎಲ್ಲ, ಎಪಿಎಂಸಿ ಎಲ್ಲ ಅಲ್ಲೇ ತಗೊಂಡೋಗಿ ಆಗ್ತದೆ. ಎಪಿಎಂಸಿ ಹತ್ರ ಆಗ್ತದೆ. ಅದೇ ಮುಂದಕ್ಕೇನೋ ತೋಟ ಮಾಡ್ಬೇಕು ಅಂತಿದಾರೆ, ಅಡಿಕೆ ಸಸಿದೆಲ್ಲ. ನೀವು ಮತ್ತೆ ಯಜಮಾನರು ಸೇರಿ ಯೋಚನೆ ಮಾಡ್ಬೇಕು ಅಂತಿದಾರೆ, ಮಾಡಿಲ್ಲ ಇನ್ನು ಮಾಡ್ಬೇಕು. ಈ ಬರೋ ಒಂದು ಮಳೆ ಬೋರ್ ನೋಡ್ಕೊಂಡು ಮಳೆಗಾಲ ನೀರಿಂದ ಅನುಕೂಲ ನೋಡ್ಕೊಂಡು ಮಾಡೋದ ಅಂತಿದಾರೆ. ನೀರಿನ ಅನುಕೂಲ ನೋಡ್ಕೊಂಡು ಮಾಡ್ಬೇಕಂತ ಇದೀರಾ? ಹಾ ಹಾ. ಇದ್ರ ಜೊತೆಗೆ ಈಗ ಮಾರುಕಟ್ಟೆ ವ್ಯವಸ್ಥೆಗೆ ಬಂದ್ರೆ ಎಪಿಎಂಸಿ ಕೊಡ್ತೀನಿ ಅಂತ ಹೇಳಿದ್ರಿ ಅಲ್ವಾ? ನೀವೇ ಸ್ವಂತ ಯಾಕೆ ಮಾರಾಟ ಮಾಡಬಹುದು? ಪಟ್ಟಣಕ್ಕೆ ಹತ್ರ ಇದ್ದೀರಾ, ನಿಮ್ಮದೇ ಆದ ಒಂದು ಹತ್ರ ಇದ್ದಿ ತಗೊಂಡೋದ್ವಿ ಎಲ್ಲ. ಆಗ್ಲೇ ಇಲ್ಲ ಮಾರ್ಕೆಟ್ ಅಲ್ಲಿ, ಬುದ್ಧವಾರ ಸಂತೆ ಹಾಕಿದ್ವಿ ಚಿಕ್ಕಮಂಗ್ಳೂರಲ್ಲಿ. ಚಿಕ್ಕಮಂಗ್ಳೂರಲ್ಲಿ ಸಂತೆ ಎಲ್ಲ ಹಾಕಿದ್ವಿ, ಸಂತೆಗೆ ಹೋಗಿ ಕುತ್ಕೊಂಡ್ವಿ, ಮಾಡಿದ್ವಿ, ಮತ್ತೆ ಕೈ ಬಿಟ್ಟು ಇಲ್ಲೇ ಇದ್ದ. ಯಾಕೆ ಸಂತೆಯಲ್ಲಿ ಕುತ್ಕೊಂಡು ಡೈರೆಕ್ಟ್ ಆಗಿ ಅಂದ್ರೆ ನೀವೇ ನೇರವಾಗಿ ಮಾರಾಟ ಮಾಡೋದು ನಿಮಗೆ ಸರಿ ಅನ್ಸ್ಲಿಲ್ವಾ? ಹೇಗೆ ಸರಿ ಅನ್ಸ್ತು? ಇಲ್ಲಿ ಜಮೀನ್ ಹತ್ರ ಹಾಳಾಗತ್ತಲ್ಲ, ಅಲ್ಲಿ ಹೋದ್ರೆ ಇಲ್ಲಿ ನೋಡೋದಿಲ್ಲ ಅಂತ ಇದಾಗುತ್ತೆ. ಆಮೇಲೆ ಅವರೇ ಕೈ ಎಲ್ಲ ನಮ್ಮ ಊರಿಗೆ ಬಂದು ತುಂಬಿಕೊಂಡು ಹೋಗ್ತಾರೆ ಅಲ್ಲಲ್ಲೇ, ಅಲ್ಲೇ ಗದ್ದೆ ತಾನೇ ಬರ್ತದೆ, ಒಂದು ಇದು ಮಾಡ್ಕೊಂಡಿದ್ದಾರೆ ಜಾಗ, ಅಲ್ಲಿಗೆ ಗಾಡಿ ಬಂದು ನಿಲ್ಸ ಅವ್ರಿಗೆ ತಗೊಂಡು ಹೋಗ್ತಾರೆ ಮಾರ್ಕೆಟಿಗೆ. ಮಾರ್ಕೆಟ್ ಅಂತ ಒಟ್ಟಾರೆ ಎಷ್ಟು ಖರ್ಚು ಬರ್ತ ಅಂತ ಹೇಳ್ತೀರಿ? ಈಗ ಇಷ್ಟು ನೀವು ಎರಡೆಕರೆಯಲ್ಲಿ ಬೇರೆ ಬೇರೆ ವಿವಿಧ ಒಂದು ತರಕಾರಿಗಳು ಮುಂಗಾರಲ್ಲೂ ಬೆಳಿತೀರಾ, ಈ ಟೈಮಲ್ಲೂ ಬೆಳಿತೀರಾ, ನೀರಿನ ಒಂದು ಮುಂಗಾರಲ್ಲೆಲ್ಲ ಆಲೂಗಡ್ಡೆನೆ, ಆಲೂಗಡ್ಡೆ ಫುಲ್ ಎಲ್ಲ ಹಾಕ್ಬಿಡ್ತೀವಿ, ಅದ್ರೊಳಗೆ ಒಂದೊಂದು ಮದ್ ಮಧ್ಯಕ್ಕೆ ಬೀನ್ಸಿನ ಕಾಳು ಹಾಕ್ಬಿಡ್ತೀವಿ, ಬೀನ್ಸ್ ಅದ್ರೊಳಗೆ ಒಂದೊಂದು ಮಾರಾಟ ಮಾಡ್ಕೊಂಡಿದ್ದು ಕಾಳು, ಬೀನ್ಸಿನ ಕಾಳು ಬರುತ್ತಲ್ಲ ಅವು ಚಿಕ್ಕದಾಗ ಬರುತ್ತಲ್ಲ ಸೆಲೆಕ್ಷನ್ ಅಂತ, ಅದು ಇದಾಕ್ ಮಾಡ್ತೀವಿ. ಅದ್ರೊಳಗೆ. ಆಮೇಲೆ ಬೇಕು ಅಂದಾಗ ಟೊಮೆಟೊ ಮೆಣಸಿನ ಗಿಡ ಅರ್ಧರ್ಧ ಕಾಲ್ ಎಕರೆ ಆ ತರ ಮಾಡ್ಕೊಂಡು ಟೊಮೆಟೊ ಎಲ್ಲ ಮಾಡ್ತೀವಿ. ಖರ್ಚು ಎಷ್ಟು ಬರುತ್ತೆ? ಮಾರುಕಟ್ಟೆ ಕೆಲ್ಸಕ್ಕೆಲ್ಲ ಹೋಗ್ತಾರೆ, ಅವರೇ ಮಾಡ್ತಾರೆ. ಗಾಡಿಗಳು ಎಲ್ಲ ಓಡ್ಸಕ್ಕೆಲ್ಲ ಹೋಗ್ತಾರ, ಬೇರೆ ಕೆಲ್ಸಕ್ಕೂ, ಬೇರೆ ಮಾರುಕಟ್ಟೆ ಕೆಲ್ಸಕ್ಕೆಲ್ಲ ಹೋಗ್ತಾರೆ, ಅವರೇ ಮಾಡ್ತಾರೆ. ಗಾಡಿಗಳು ಎಲ್ಲ ಓಡ್ಸಕ್ಕೆಲ್ಲ ಹೋಗ್ತಾರ, ಬೇರೆ ಕೆಲ್ಸಕ್ಕೂ, ಬೇರೆ ಕೆಲ್ಸ ಅಲ್ಲಿಗೂ ಹೋಗ್ತಾರೆ. ಹೆಂಗಸರುಗಳು ಗಂಡಸರುಗಳು ಹೋಗ್ತಾರೆ, ಇಲ್ಲೇನಾದ್ರು ಕೆಲಸ ಇಲ್ವಲ್ಲ, ಆಮೇಲೆ ಅಲ್ಲೋಗಿ ಕೆಲಸ ಮಾಡ್ತಾರೆ. ಎಲ್ಲ ಮಾರುಕಟ್ಟೆಗೆ ಹೋಗಿ ಮಾಡ್ತಾರೆ, ಮಾಡ್ತಾರೆ ಅಲ್ಲಿ ಕೂಡ ಕೆಲಸ. ದಿನಗೂಲ ಈಗೆಲ್ಲ ಕೂಲಿ ಜಾಸ್ತಿ ಆಗ್ಬಿಟ್ಟಿದೆ, ಆಳುಗಳೇ ಬರಲ್ಲ ಕೆಲ್ಸಕ್ಕೆ, ಮನೆ ಕೆಲ್ಸಕ್ಕೆ. ಕೃಷಿ ಕೆಲ್ಸಕ್ಕಾಗ್ಲಿ ಆಳುಗಳು ಆಳುಗಳೇ ಸಿಕ್ಕಲ್ಲ, ಕಷ್ಟ ಆಗಿದೆ. ಇದ್ರ ಜೊತೆಗೆ ಈಗ ಮತ್ತೆ ಊರಲ್ಲಿ ಒಂದು ಯಾವುದೋ ಒಂದು ಸಮುದಾಯ ಭವನ ಆಗಿರ್ಲಿ ಅಥವಾ ಬೇರೆ ಒಂದು ಸೌಲಭ್ಯ ಅಂತಂತ ಹೇಳ್ಬೇಕಂದ್ರೆ ಏನ್ ಬೇಕಂತ ಹೇಳ್ತೀರಿ ನಿಮ್ಮ ಊರಿಗೆ? ಊರಿನವ್ರಿಗೆ ಸಮುದಾಯ ಭವನದಲ್ಲಿ ಒಂದ್ ಸ್ವಲ್ಪ ಕಮ್ಮಿ ಇರುತ್ತೆ, ಏನೇ ಇದು ಮಾಡೋದಾದ್ರು ಹೊರಗಡೆಯಿಂದ ಬಂದವರಿಗೆ ಜಾಸ್ತಿ ಚಾರ್ಜ್ ಆಗ್ತದೆ. ಸಮುದಾಯ ಭವನ ಇದೆ, ಸಮುದಾಯ ಭವನ ಇದೆ ಇದೆ ಇದೆ ಇದೆ. ಮತ್ತೇನ್ ಬೇಕಂತ ಹೇಳ್ತೀರಾ ಊರಿನ ಒಂದು, ಈಗ ನಿಮ್ಮ ಒಂದು ಪ್ರದೇಶದಲ್ಲಿನೇ ಈಗ ಸಮುದಾಯ ಭವನ ಆಯ್ತು, ಅಂಗನವಾಡಿ ಇವೆಲ್ಲಾನು ಇದಾವ, ಸ್ಕೂಲು ಸ್ಕೂಲು ಎಲ್ಲ ಇದೆ ಇದೆ ಇದೆ ಎಲ್ಲ. ಪಶು ಆಸ್ಪತ್ರೆ ಆಸ್ಪತ್ರೆ ಇದೆ, ಅದು ಪಶು ಆಸ್ಪತ್ರೆ ಒಂದ್ ಸ್ವಲ್ಪ ದೂರ ಮಾಡ್ಬಿಟ್ಟಿದ್ದಾರೆ, ಮೇಲ್ ಕಾಲೋನಿಯಲ್ಲಿ ಹಾಸ್ಪಿಟಲ್ ಇದೆ, ಹತ್ರ ಅಂದ್ರೆ ಸ್ವಲ್ಪ ಹೋಗ್ಬೇಕು, ದೂರ ಹೋಗ್ಬೇಕು ಒಂದ್ ಸ್ವಲ್ಪ. ನಮಗೆ ಜಮೀನಿಗೆ ಹತ್ರ ತಕ್ಕಡಿಂದ ಬರ್ಬೇಕಾರೆ ಈ ಕಡೆಯಿಂದ ಹೋಗ್ಬೇಕಾರ ಊರೊಳಗೆ ಇರೋರ್ಗೆಲ್ಲ ಒಂದ್ ಸ್ವಲ್ಪ ದೂರ ಆಗುತ್ತೆ. ಮತ್ತೆ ಕೌಲು ಅಂತ ಇದೆ ಜಮೀನ್ ನಮ್ದು, ಕೌಲು ಅಲ್ಲಿಗೆ ಹತ್ರ ಆಗುತ್ತೆ. ಆಮೇಲೆ ಈಗ ಈಗ ತರಕಾರಿ ಬೆಳೆ ಬೆಳೀತಿದ್ರ ಅಂತ ಹೇಳ್ತಾ ಇದ್ದೀರಾ, ಕಾಡು ಪ್ರಾಣಿಗಳ ಒಂದು ಹಾವಳಿ ಇದೆಯಾ? ಇತ್ತಿತ್ತು ಇತ್ತು ಎಲ್ಲ ದಿನ ಇದ್ದಿತ್ತೆಲ್ಲ ಇದ್ ಮಾಡೋದು, ಮಿಕ್ಕ ಅಂತ ಬರ್ತಾವಲ್ಲ ಅವೆಲ್ಲ ಮದ್ದಿಡೋದು ಮಾಡೋದು ಅದ್ರೆಲ್ಲ ಅಲ್ಲಲ್ಲೇ ಇಡೋರು ಎಲ್ಲ ತಿಂದು, ಅಯ್ಯೋ ಒಂದೊಂದ್ ದಿವಸ ಅರ್ಧರ್ಧ ಎಕರೆ ತಿನ್ಕೊಂಡು ಹೋಗ್ಬಿಡೋದು, ಒಂದ್ ಆಳ್ ಎಂಟು ಕರ್ಕೊಂಡ್ಬಂದು ಆಳ್ ಮಾಡೋಗ್ಬಿಡೋದು. ಮತ್ತೆ ಇದು ಯಾವ ರೀತಿಯಿಂದ ನಿರ್ವಹಣೆ ಮಾಡ್ತಾ ಇದ್ರಿ ಈಗ ಇಷ್ಟೊಂದೆಲ್ಲ? ರಾತ್ರಿ ಎಲ್ಲ ಹೋಗಿ ಕಾಯ್ತಾರೆ ನಮ್ಮ ಮನೆಗಳಲ್ಲಿ, ಆ ಕಡೆ ಈ ಕಡೆ ಪಕ್ಕದ ಮೇಲೆ ಎಲ್ಲ ಬೆಂಕಿ ಹಾಕೊಂಡು ಹೊಲ ಗದ್ದೆ ಕಾಯ್ತಾರೆಲ್ಲ, ರಾತ್ರಿ ತರಕಾರಿ ಇದ್ ಬೆಳೆ ಬಂದಾಗೆಲ್ಲ ಹೋಗ್ತಾರೆ ಅಲ್ಲಿ ಇರ್ತಾರೆ, ರಾತ್ರಿ ಹೊತ್ತು ಕಾಯ್ತಾರೆ, ರಾತ್ರಿ ಎಲ್ಲ ಕಾಯ್ತಾರೆ. ಇದ್ರ ಜೊತೆಗೆ ಈಗ ಏನ್ ಅನ್ಸ್ತದೆ, ಒಂದು ಎಕರೆ ಅಥವಾ ಎರಡು ಎಕರೆ ಅಥವಾ ಮೂರು ಎಕರೆಯಲ್ಲಿ ಒಂದು ಕುಟುಂಬ ನೆಮ್ಮದಿಯಾಗಿ ಜೀವನ ಮಾಡಬಹುದಂತ ಹೇಳಿ ಅನ್ಸುತ್ತ ನಿಮ್ಮ ಒಂದು? ಮಾಡಬಹುದು, ಅದ ಎಲ್ಲ ಬೆಳ್ಕೊಂತೀವಿ, ಎಲ್ಲ ಇಟ್ಕೊಂತೀವಿ, ಭತ್ತನೂ ಮನೆದೆಯಾ, ಗೋಧಿನೂ ಎಲ್ಲ ತಮ್ಮ ಮನೇಲೆ ಇರುತ್ತಲ್ಲ, ಕಾಳು ಕಡ್ಡಿ ಎಲ್ಲ ಅಡಿಗೆಗೆಲ್ಲ ಸಿಗುತ್ತೆ, ಪರವಾಗಿಲ್ಲ ಅನ್ಸುತ್ತೆ ಮಾಡ್ಕೊಂಡು ಹೋಗ್ಬೋದು. ಕಷ್ಟ ಇದೆ, ನಾವು ಅಷ್ಟು ಸುಲಭ ಅಲ್ಲ ಕೃಷಿ ಅಂದ್ರೆ, ಅಷ್ಟು ಸುಲಭ ಅಲ್ಲ, ಕಷ್ಟ ಇದೆ. ಅಯ್ಯೋ ಬಿಸ್ಲಿಗೆ ಅಯ್ಯೋ ಹೇಳದೆ ಬೇಡ, ಅದು ಕಷ್ಟ ಇದೆ. ಆದ್ರೂ ಕಷ್ಟ ನಾಲ್ಕು ದಿನ ಬಂದ್ರೆ ಅನ್ನ ಹಾಕಿ ಮಾಡ್ತೀವಿ, ಮನೇಲಿ ಬೆಳೆದಿರುತ್ತಲ್ಲ ಮಾಡ್ತೀವಿ, ಅದಕ್ಕೇನು ಇದಿಲ್ಲ, ಚೆನ್ನಾಗಿ ಸಮಸ್ಯೆ ಏನಿಲ್ಲ. ಮನೇಲಿ ಈಗ ಕಾಳು ಕಡ್ಡಿ ಎಲ್ಲ ಇದಿದೆ ಬೆಳ್ಕೊಂಡಿರ್ತಿವಲ್ಲ ಅದೇ ಮಾಡ್ತೀವಿ ನಾವು, ಹೊರಗಡೆ ಬೇಳೆ ಕಾಳು ಎಲ್ಲ ಮನೇಲಿ ಬೀಸಿರ್ತಿವಲ್ಲ ಅವರೇ ಬೇಳೆ ಎಲ್ಲ ಮನೇಲಿ ಕಾಳಿಂದ ಬೀನ್ಸಿನ ಕಾಳಿಂದ ಎಲ್ಲ ಬೇಳೆ ಮಾಡಿ ಇಟ್ಕೊಂತೀವಿ, ಅವ್ ಮಿಕ್ಸ್ ಮಾಡ್ಕೊಂಡು ಅಡ್ಗೆ ಮಾಡ್ತೀವಿ. ಒಟ್ಟಾರೆ ಏನ್ ಅನ್ಸುತ್ತೆ ಕೊನೆಯದಾಗಿ ಏನ್ ಹೇಳ್ತೀರಾ ನಮ್ಮ ಗೃಹಿಣಿಯರಿಗೆ, ರೈತ ಮಹಿಳೆಯರಿಗೆ, ಕೃಷಿ ಬದುಕು ನೆಮ್ಮದಿ ಇದೆ ಅಂತ ಹೇಳ್ತೀರಾ? ನೆಮ್ಮದಿ ಇದೆ, ಸುಖನು ಕೊಡುತ್ತೆ, ನಮ್ಮ ಆರೋಗ್ಯನು ಒಳ್ಳೇದು, ಎಲ್ಲದಕ್ಕೂ ಚೆನ್ನಾಗಿರ್ತೀವಿ. ನಾವು ನಮ್ದು ಬೆಳ್ದಿ ನಾವು ಮುಂದ್ ಬರ್ತಿದೀವಲ್ಲ ಅನ್ನೋದು ಒಂದ್ ಇದಿರುತ್ತೆ, ಛಲದಿಂದ ಮಾಡ್ತಾ ಇದೀವಿ ಅಂತ. ಎಲ್ಲರೂ ಬೇರೆ ಬೇರೆ ಹೋದ ರೈತರು ಕೆಲಸ ಮಾಡೋದ್ರು, ರೈತರು ಅನ್ನ ಹಾಕೋದೇ ಅದು ಮಾಡಿ. ನೀವು ಹಂಗೆ ಅಂತೀರಾ, ಯಾಕಂದ್ರೆ ಕೃಷಿ ಮೂಲ ನಾವು ಬಿಡಬಾರದು ಎಲ್ಲರೂ. ಅದಕ್ಕಿಂತ ಇದು ಒಳ್ಳೆ ವಾತಾವರಣ, ಅವಗುಣ, ಕೆಲ್ಸನು, ಆರೋಗ್ಯ ಎಲ್ಲದೂ ಸಿಗುತ್ತೆ ಮಾಡಕ್ ಹೋದ್ರೆ. ನಮ್ ಬೆಳಿಗ್ಗೆಯಿಂದ ಸಾಯಂಕಾಲ ಹೋಗ್ತಿವ, ಮನೇಲಿ ಖುಷಿ ಇರುತ್ತೆ, ಹೊರಗಡೆ ನಾಲ್ಕು ಜನ ಆಕಡೆ ಈ ಕಡೆ ಕುತ್ಕೊಂಡು ಮಾತಾಡ್ತೀವಿ, ಬರ್ತೀವಿ, ಕೆಲ್ಸದ ಬಗ್ಗೆ ಬೇಗ ಚುರ್ಕ ಮಾಡ್ಕೊಂಡ್ಬರ್ತೀವಿ ಒಬ್ರಿಗೊಬ್ರು. ಒಳ್ಳೇದು. ಉಷಾ ಎಂಎನ್ ಅವರೇ, ಇದುವರೆಗೆ ತಾವು ತಮ್ಮ ಕೃಷಿ ಅನುಭವವನ್ನ ನಮ್ಮ ಕೇಳುಗರಿಗೆ ಭದ್ರಾವತಿ ಆಕಾಶವಾಣಿಯ ಮೂಲಕ ಸಂದರ್ಶನ ರೂಪದಲ್ಲಿ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಇನ್ನೊಮ್ಮೆ ತಮಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ನಮಸ್ಕಾರ ಹಾಗೂ ಧನ್ಯವಾದ ಮೇಡಮ್. ನಿಮಗೂ ಮತ್ತು ಆಕಾಶವಾಣಿ ಕೇಂದ್ರದಲ್ಲಿರೋ ಎಲ್ಲಾ ಸಿಬ್ಬಂದಿಗೂ ವರ್ಗದವರ್ಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು, ಹೃತ್ಪೂರ್ವಕವಾಗಿ ನಮಸ್ಕಾರಗಳು. ರೈತ ಬಾಂಧವರೇ, ಇದುವರೆಗೂ ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ತಾಲೂಕಿನ ಬೀಕನಹಳ್ಳಿ ರೈತ ಮಹಿಳೆ ಶ್ರೀಮತಿ ಉಷಾ ಎಂಎನ್ ಅವರ ಕೃಷಿ ಅನುಭವಗಳ ಕುರಿತು ಸಂದರ್ಶನ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಸ್ತುತಿ ಮತ್ತು ಸಂದರ್ಶನ ಡಾಕ್ಟರ್ ಎಸ್ ಎಂ ಸುಧಾಕರ್. ಈಗ ಅಜ್ಜಂಪುರ ತಾಲೂಕು ಮುಗುಳಿಯ ವೇದಾವತಿ ಮತ್ತು ತಂಡದವರಿಂದ ತತ್ವ ಪದಗಳು. ಮಾತಿಗೋ ಶಂಕರ ಬರುತ್ತದೆ. ಮಾತು ಮಾತಿಗೂ ಶಂಕರ ಶ್ರೀ ಗುರುವೇ ಸರ್ವಾತ್ತು ಮಾಯನ ಬಾರದೆ. ದೋತಿ ಸಂಗತಿ ಊರಿ ಗೋವಾ ಕರ್ಪುರದಂತೆ, ಜ್ಯೋತಿ ಸಂಗತಿ ಊರಿ ದೋಗ್ವಾ ಕರ್ಪುರದಂತೆ. ಪಾತಕರಾಸಿ ನಿಂದು ನೀದು ಹೋಗುವದಾಗಿ, ಮಾತು ಮಾತಿಗೂ ಶಂಕರ ಶ್ರೀ ಗುರುವೇ ಸರ್ವಾತ್ತು ಮಾಯನ ಬಾರದೆ. ಕಾಲಾವ ಮಾಡುವಾಗ ಮದಿಯಾತ್ಮ ಜನವ ಮಾಡುವಾಗ, ಕಾಲಾವ ಮಾಡುವಾಗ ಹೇ ಮದಿಯಾತ್ಮ ಜನವ ಮಾಡುವಾಗ, ಜನತಾ ನದಿಯನ್ನ ಉಂಡು ಗಂಗಾಮೃತ, ಜನತಾ ನದಿಯನ್ನ ಉಂಡು ಗಂಗಾಮೃತ. ಪಾನವ ಮಾಡುವಾಗ ನದಿ ಮನವೇ, ಮಾತು ಮಾತಿಗೂ ಶಂಕರ ಶ್ರೀ ಗುರುವೇ ಸರ್ವತ್ತು ಮಾಯನ ಬಾರದೆ. ಸಜಾಪ್ತಿ ನೋಡುವಾಗ ಕೂಡುತ್ತ ನಿತ್ಯಾವಶದು ಮಾತಾಡುವಾಗ, ಸಜಾಪ್ತಿ ನೋಡುವಾಗ ಕೂಡುತ್ತ ನಿತ್ಯಾವಶದು ಮಾತಾಡುವಾಗ, ಬಸುರಿಲಿ ಬಂದ ಸುಮಗನ ಮುದ್ದಿಸುವಾಗ, ಸೋರಿಲಿ ಬಂದ ಸುಮಗನ ಮುದ್ದಿಸುವಾಗ, ಅಸನಾದಳು ಹತ್ರಂಗಳುಡುವಾಗ ಮನವೇ, ಅಸನಾದಳು ಹತ್ರಂಗಳುಡುವಾಗ ಮನವೇ. ಮಾತು ಮಾತಿಗೂ ಶಂಕರ ಶ್ರೀ ಗುರುವೇ ಸರ್ವತ್ತು ಮಾಯನ ಬಾರದೆ. ಬೆಟ್ಟವ ನೇರುವಾಗ ಕಾಲ್ಮುರಿದಲ್ಲಿ ತಟ್ಟನೆ ಬೀಳುವಾಗ, ಬೆಟ್ಟವ ನೇರುವಾಗ ಕಾಲ್ಮುರಿದಲ್ಲಿ ತಟ್ಟನೆ ಬೀಳುವಾಗ, ಅಷ್ಟಭೋಗದಿ ನಿತ್ಯ ಲೋಲುಕ್ತಿ ಪಡೆವಾಗ, ಅಷ್ಟಭೋಗದಿ ನಿತ್ಯ ಲೋಲುಕ್ತಿ ಪಡೆವಾಗ, ತಟ್ಟಗಾರಿದ್ದ ಬಂದಾಗಲು ಮನವೇ. ಮಾತು ಮಾತಿಗೂ ಶಂಕರ ಶ್ರೀ ಗುರುವೇ ಸರ್ವತ್ತು ಮಾಯನ ಬಾರದೆ. ಸುಲಿವ ಕಳ್ಳರು ಬಂದಾಗ ಹೋರಾರೆಲ್ಲ ಡಲಿವ ಗ್ರಾಮುರಿಯುವಾಗ, ಸುಲಿವ ಕಳ್ಳರು ಬಂದಾಗ ಹೋರಾರೆಲ್ಲ ಡಲಿವ ಗ್ರಾಮುರಿಯುವಾಗ, ಗಳಿಜಾರ ಕೆಮ್ಮೋಗು ಸಾರೋಗ ಬಂದಾಗ, ಗಳಿಜಾರ ಕೆಮ್ಮೋಗು ಸಾರೋಗ ಬಂದಾಗ, ಮಳೆಗಾಳಿ ಸಿಡಾಲಿ ನೋರ್ ಮಠದಲ್ಲಿ ಮನವೇ. ಮಾತು ಮಾತಿಗೂ ಶಂಕರ ಶ್ರೀ ಗುರುವೇ ಸರ್ವತ್ತು ಮಾಯನ ಬಾರದೇ. ಬಂದಾಗ ಹೋರಾರೆಣ್ಣ ಡಲಿವಾಗ ಮುರಿಯುವಾಗ ತಳಿಜಾರ ಜಮ್ಮು ಬೂಬು ಸಾರೋಗ ಬಂದಾಗ ಹಳೆ ನಾಳಿ ಸಿಡಾಲಿ ನೋರ್ ಮಠದಲ್ಲಿ ಮನವೇ ಮಾತು ಮಾತಿಗೂ ಶಂಕರ ಶ್ರೀ ಗುರುವೇ ಸರ್ವತ್ತು ಮಾಯನ ಬಾರದೆ ಗುರು ಸೇವೆ ಕೈಯುವಾಗ ಶ್ರೀ ಗುರು ಕೊಟ್ಟವರ ಮಂತ್ರ ಜಪಿಸುವಾಗ ಗುರು ಸೇವೆ ಕೈಯುವಾಗ ಶ್ರೀ ಗುರು ಕೊಟ್ಟ ಅವರ ಮಂತ್ರ ಜಪಿಸುವಾಗ ಗುರುವೇ ಗುರುವೇ ಕಲ್ಪ ತರುವೇ ಪಾಲಿಸು ಎಂದು ಗುರುವೇ ಗುರುವೇ ಕಲ್ಪ ತರುವೇ ಪಾಲಿಸು ಎಂದು ಗುರು ಮಹಾಲಿಂಗ ರಂಗನ ನಂಬಿ ಮನವೇ ಮಾತು ಮಾತಿಗೂ ಶಂಕರ ಶ್ರೀ ಗುರುವೇ ಸರ್ವತ್ತು ಮಾಯನ ಬಾರದೆ ಗುರು ಸೇವೆ ಕೈಯುವಾಗ ಶ್ರೀ ಗುರು ಕೊಟ್ಟ ಅವರ ಮಂತ್ರ ಜಪಿಸುವಾಗ ಗುರುವೇ ಗುರುವೇ ಕಲ್ಪ ತರುವೇ ಪಾಲಿಸು ಎಂದು ಗುರು ಮಹಾಲಿಂಗ ರಂಗನ ನಂಬಿ ಮನವೇ ಮಾತು ಮಾತಿಗೂ ಶಂಕರ ಶ್ರೀ ಗುರುವೇ ಸರ್ವತ್ತು ಮಾಯನ ಬಾರದೆ ಬರೋ ಬಾರೋ ನಮ್ಮ ಶಂಭೋ ಮನಮೋಹನ ಭಕ್ತರ ಬಂದೋ ಬರೋ ಬಾರೋ ನಮ್ಮ ಶಂಭೋ ಶಂಭೋ ಶಂಭೋ ಬಾರೋ ನಮ್ಮ ಶಂಭೋ ಮನಮೋಹನ ಭಕ್ತರ ಬಂದೋ ಬರೋ ಬಾರೋ ನಮ್ಮ ಶಂಭೋ ಶಂಭೋ ಶಂಭೋ ಮನಮೋಹನ ಭಕ್ತರ ಬಂದೋ ಬರೋ ಬಾರೋ ನಮ್ಮ ಶಂಭೋ ಶಂಭೋ ಶಂಭೋ ತ್ರಿಶೂಲಧಾರಿ ತ್ರಿಪುರ ಸವಾರಿ ತ್ರಿಶೂಲಧಾರಿ ತ್ರಿಪುರ ಸವಾರಿ ಸಂಗಮೇಶನೆ ಮನಮೋಹನ ಭಕ್ತರ ಬಂದೋ ಬರೋ ಬಾರೋ ನಮ್ಮ ಶಂಭೋ ಶಂಭೋ ಶಂಭೋ ರಂಗದಾಸರ ಪ್ರೇಮದ ಮೂರ್ತಿ ರಂಗದಾಸರ ಪ್ರೇಮದ ಮೂರ್ತಿ ವೆಂಕಟೇಶನೆ ಮನಮೋಹನ ಭಕ್ತರ ಬಂದೋ ಬರೋ ಬಾರೋ ನಮ್ಮ ಶಂಭೋ ಶಂಭೋ ಶಂಭೋ ಶರಣೋ ಜನರಿಗೆ ಅರವಲು ಬೀರೋ ಶರಣೋ ಜನರಿಗೆ ಅರವಲು ಬೀರೋ ಮನಮೋಹನ ಭಕ್ತರ ಬಂದು ಬರೋಬಾರು ನಮ್ಮ ಶಂಭೋ ಶಂಭೋ ಶಂಭೋ ಮಲೆ ಮಲೆ ಇದು ಯಾವ ಮನೆ ಬದಗಿ ಬ್ರಹ್ಮ ಕಟ್ಟಿದ ಮನೆ ಮನೆ ಮನೆ ಇದು ಯಾವ ಮನೆ ಬಡಗಿ ಬ್ರಹ್ಮ ಕಟ್ಟಿದ ಮನೆ ನಾವಿಲ್ಲಿರುವುದು ಸುಮ್ಮನೆ ನಾವಿಲ್ಲಿರುವುದು ಸುಮ್ಮನೆ ನಮ್ಮ ಮನೆ ಇದು ಸುಡುಗಾಡ್ ಮನೆ ಮನೆ ಮನೆ ಇದು ಯಾವ ಮನೆ ಬಡಗಿ ಬ್ರಹ್ಮ ಕಟ್ಟಿದ ಮನೆ ಉಳ್ಳೇಳುವ ಇಲ್ಲೇ ಮನೆ ಉಳ್ಳೇಳುವ ಇಲ್ಲೇ ಮನೆ ಈಗ ಬಂದೇಳುವ ಯಮನ ಮನೆ ಮನೆ ಮನೆ ಇದು ಯಾವ ಮನೆ ಬಡಗಿ ಬ್ರಹ್ಮ ಕಟ್ಟಿದ ಮನೆ ಹಣವೋ ಗಳಿಸುವರಿಲ್ಲೇ ಮನೆ ಹಣವೋ ಗಳಿಸುವರಿಲ್ಲೇ ಮನೆ ಗುಣವಂದೆನಿಸುವ ಯಮನ ಮನೆ ಮನೆ ಮನೆ ಇದು ಯಾವ ಮನೆ ಬಡಗಿ ಬ್ರಹ್ಮ ಕಟ್ಟಿದ ಮನೆ ಹಣವೋ ಗಳಿಸುವರಿಲ್ಲೇ ಮನೆ ಹಣವೋ ಗಳಿಸುವರಿಲ್ಲೇ ಮನೆ ಗುಣವಂದೆನಿಸುವ ಯಮನ ಮನೆ ಮನೆ ಮನೆ ಇದು ಯಾವ ಮನೆ ಬಡಗಿ ಬ್ರಹ್ಮ ಕಟ್ಟಿದ ಮನೆ ಮುಗುಳಿಯ ವೇದಾವತಿ ಮತ್ತು ತಂಡದವರಿಂದ ತತ್ವ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ದೇಶ ಕೆ ಯುವಾಓ ನೇ ಲಿಯಾ ಹೈ ನ್ಯೂ ಇಯರ್ ರೆಸೊಲ್ಯೂಷನ್. 70 ಸಾಲ ಕೆ ಪಾರ್ ಸಭಿ ಬುಜುರ್ಗೋ ಕಾ ಆಯುಷ್ಮಾನ್ ವಯ ವಂದನಾ ಕಾರ್ಡ್ ಬನಾನೆ ಕಾ 5 ಲಕ್ಷ ರೂಪಾಯಿ ಕೆ ಮುಫ್ತ ಉಪಚಾರ ಕಾ ಉಪಹಾರ ಪಹುಂಚಾ ಕರ್ ಭಾರತ ಕೋ ಆಯುಷ್ಮಾನ್ ಬನಾನೆ ಕಾ. ಆಜ್ ಯೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಕರೆ ಔರ್ 70 ವರ್ಷ ಯಾ ಉಸ್ಸೆ ಅಧಿಕ ಆಯು ಕೆ ಬುಜುರ್ಗೋ ಕಾ ಆಯುಷ್ಮಾನ್ ವಯ ವಂದನಾ ಕಾರ್ಡ್ ಬನವಾಯೆ. ಅಧಿಕ ಜಾನ್ಕಾರಿ ಕೆ ಲಿಯೆ 1-4-5-5-5 ಪರ್ ಕಾಲ್ ಕರೆ. ಕಾರ್ಯಕ್ರಮದ ಕಡೆಯದಾಗಿ ಒಂದು ಪರಿಸರ ಗೀತೆ. ಕಾಡಿನ ಜೀವಗಳು